ತಾವು ಇವತ್ತಿನ ದಿವಸ ತರಕಾರಿ ಬೆಳೆಗಳಲ್ಲಿ ಉತ್ಪಾದನಾ ತಂತ್ರಜ್ಞಾನಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು, ಅಲ್ಲದೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಏನೆಲ್ಲ ಹೊಸ ಉತ್ಪಾದನಾ ತಾಂತ್ರಿಕತೆಗಳನ್ನು ಹೊರಗಡೆ ತಂದಿದೆ, ಈ ಬಗ್ಗೆನೂ ಕೂಡ ವಿವರವಾಗಿ ಮಾಹಿತಿಯನ್ನ ನೀಡಬೇಕು ಡಾಕ್ಟರ್. ಎಲ್ಲ ರೈತರ ಬಾಂಧವರಿಗೂ ನಮಸ್ಕಾರ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ, ಇದು ಭಾರತೀಯ ಕೃಷಿ ಅನುಸಂಧಾನ ಸಂಸ್ಥೆ ನವದೆಹಲಿಯ ಒಂದು ಅಂಗಸಂಸ್ಥೆ. ನಮ್ಮಲ್ಲಿ ಹಣ್ಣು, ತರಕಾರಿ, ಪುಷ್ಪ ಹಾಗೂ ಔಷಧೀಯ ಸಸ್ಯಗಳ ಬಗ್ಗೆ ಸಂಶೋಧನೆಗಳು ನಡೀತಾ ಇದ್ದಾವೆ. ಅದರಲ್ಲಿ ಈಗ ನಾನು ತರಕಾರಿ ಬೆಳೆಗಳ ವಿಭಾಗದಲ್ಲಿ ಬೇಸಾಯ ಶಾಸ್ತ್ರಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ನಾವು ಹಲವಾರು ಉತ್ಪಾದನಾ ತಂತ್ರಜ್ಞಾನಗಳನ್ನ ಅಭಿವೃದ್ಧಿಪಡಿಸಿ ರೈತರ ಅನುಕೂಲಕ್ಕಾಗಿ ಅದನ್ನ ಪ್ರಸಾರ ಮಾಡುವಂತಹ ಕಾರ್ಯವನ್ನ ಕೈಗೊಂಡಿದ್ದೇವೆ. ಈ ತರಕಾರಿ ಬೆಳೆಗಳ ಮಹತ್ವ ತಮಗೆಲ್ಲರಿಗೂ ಗೊತ್ತಿದೆ. ಮನುಷ್ಯನಿಗೆ ಅತಿ ಮುಖ್ಯವಾಗಿ ಬೇಕಾದಂತಹ ಅನ್ನಾಂಗ, ಜೀವಸತ್ವ, ಲವಣಗಳು, ಆಮೇಲೆ ನಾರಿನಂಶ, ಇಂಥವೆಲ್ಲ ತರಕಾರಿಗಳು ಕೊಡೋದ್ರಿಂದ ಇದೊಂದು ಮುಖ್ಯವಾದಂತಹ ಒಂದು ನಮ್ಮ ಪೋಷಣೆಗೆ ಬೇಕಾದಂತಹ ಅಕ್ಕಿ, ಗೋಧಿ ಈ ತರದ ಒಂದು ವಸ್ತು ಅಲ್ಲ ಅಂತ ಹೇಳಿದ್ರು, ನಮ್ಮ ಆರೋಗ್ಯವನ್ನು ಒಂದು ಸ್ಥಿರವಾಗಿ ಇಡ್ಲಿಕ್ಕೋಸ್ಕರ ಬೇಕಾದಂತಹ ಒಂದು ಅತ್ಯವಶ್ಯಕವಾದ ವಸ್ತು ತರಕಾರಿಗಳು. ಸೊ ಇಂಥ ತರಕಾರಿ ಬೆಳೆಗಳು ಸಾಮಾನ್ಯವಾಗಿ ಆಯಾಯ ಪ್ರದೇಶಕ್ಕೆ ಅನುಕೂಲವಾಗಿ ಕೆಲವು ಪ್ರಚಲಿತವಾಗಿರುತ್ತದೆ. ಅದರಲ್ಲಿ ಈಗ ನಮ್ಮ ಭಾಗದಲ್ಲಿ ದಕ್ಷಿಣ ಕರ್ನಾಟಕ ಅಂತ ಹೇಳ್ಬೋದು ಅಥವಾ ಪೂರ್ತಿ ಕರ್ನಾಟಕ ಅಂತ ಹೇಳ್ಬೋದು, ಕೆಲವು ಸೀಸನ್ಗೆ ಸರಿಯಾಗಿ ಅಂದ್ರೆ ವಾತಾವರಣಕ್ಕೆ ಸರಿಯಾಗಿ ಒಂದು ಋತುವಿಗೆ ಸರಿಯಾಗಿ ನಾವು ತಗೊಳ್ಬೇಕಾಗುತ್ತೆ. ಹಾಗೆ ನೋಡಿದಾದ್ರೆ ಮುಖ್ಯವಾಗಿ ತರಕಾರಿ ಬೆಳೆಗಳಲ್ಲಿ ನಮಗೆ ಒಂದು ಮಳೆಗಾಲದ ತರಕಾರಿ ಬೆಳೆಗಳು ಹೇಳ್ಬೋದು, ಚಳಿಗಾಲದ ತರಕಾರಿ ಅಂತ ಹೇಳ್ಬೋದು ಹಾಗೂ ಬೇಸಿಗೆಗಾಲದ ತರಕಾರಿಗಳು ಅಂತ ಹೇಳ್ಬೋದು. ಆದ್ರೆ ಈ ಸೀಸನ್ ಅಂತ ಹೇಳುವಂತದ್ದು ಇವತ್ತು ತರಕಾರಿ ಬೆಳೆಗಳಿಗೆ ಬಹಳಷ್ಟು ಸೀಮಿತವಾಗಿಲ್ಲ. ಮುಖ್ಯವಾಗಿ ನಮ್ಮ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ನಾವು ಏನು ಅನ್ಸೀಸನಲ್ ಅಂತೇಳಿ ತೆಗಿಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೋ ಆ ಸ್ವಲ್ಪ ಬೆಲೆ ಜಾಸ್ತಿ ಅಂತ ಹೇಳೋ ಲೆಕ್ಕದಲ್ಲಿ ಸಾಮಾನ್ಯವಾಗಿ ಅದರಲ್ಲೂ ಬೆಂಗಳೂರಿನ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ವರ್ಷ ಪೂರ್ತಿ ತರಕಾರಿಯನ್ನು ತೆಗೆಯುವಂತಹ ಒಂದು ಪದ್ಧತಿ ಕೂಡ ಇದೆ. ಆದರೆ ಕೆಲವು ಪ್ರದೇಶಗಳಲ್ಲಿ ನಾವು ಸೀಸನ್ ನ ಅಳವಡಿಸಬೇಕಾಗುತ್ತೆ. ಉದಾಹರಣೆ ಮಲೆನಾಡಲ್ಲಿ, ಮಲೆನಾಡಿನಲ್ಲಿ ಎಲ್ಲಾ ಟೈಮ್ನಲ್ಲೂ ಎಲ್ಲಾ ತರಕಾರಿ ಬೆಳೆಸಬೇಕಾಗಲ್ಲ. ಅದೇ ರೀತಿ ಉತ್ತರ ಕರ್ನಾಟಕ ಕೆಲವು ಭಾಗದಲ್ಲಿ ಅಲ್ಲಿ ಕೂಡ ನಿಮಗೆ ಬೇಸಿಗೆಯಲ್ಲಿ ಕೆಲವು ತರಕಾರಿ ತಗೊಳ್ಳಿ ಕಷ್ಟ ಆಗ್ಬೋದು ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ. ಆದ್ರೆ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ನೋಡಿದ್ರೆ ಸಾಮಾನ್ಯ ಜೂನ್ ನಿಂದ ಫೆಬ್ರವರಿವರೆಗೆ ಸಾಮಾನ್ಯ ಹೆಚ್ಚಿನ ತರಕಾರಿಗಳನ್ನ ನಾವು ಬೆಳೆಯಬಹುದು. ಈಗ ನಾನು ಮೊದಲು ಹೇಳಿದಾಗೆ ಈ ಮಳೆಗಾಲದ ತರಕಾರಿ ಅಂತ ಹೇಳಿದ್ರೆ ಮುಖ್ಯವಾಗಿ ಬೆಂಡೆ ಅಂತಿರ್ಬೋದು, ಹಸಿಮೆಣಸಿನಕಾಯಿ, ಬದನೆ ಇವೆಲ್ಲ ಮುಖ್ಯವಾದಂತಹ ಮಳೆಗಾಲದ ತರಕಾರಿ ಬೆಳೆಗಳು. ದ್ವಿದಳ ಧಾನ್ಯದ ಬೆಳೆಗಳಾದ ಅಲಸಂದೆ, ಗೋರಿಕಾಯಿ ಇವು ಕೂಡ ಮಳೆಗಾಲದಲ್ಲಿ ಸಕ್ಸಸ್ಫುಲ್ ಆಗಿ ತಿನ್ಬಹುದು. ಈ ಟೊಮ್ಯಾಟೊ ಅಂತ ಹೇಳುವಂತ ತರಕಾರಿನ ಸಾಮಾನ್ಯವಾಗಿ ಮಳೆ ಕಡಿಮೆ ಇರುವ ಪ್ರದೇಶದಲ್ಲಿ ಮಳೆಗಾಲದಲ್ಲಿ ಬಹಳ ಚೆನ್ನಾಗಿ ತೆಗಿಬಹುದು. ಆದ್ರೆ ಬೇಸಿಗೆಯಲ್ಲಿ ಮಾತ್ರ ಈ ಟೊಮ್ಯಾಟೊನ ಟೆಂಪರೇಚರ್ ಎಲ್ಲಿ ನಮಗೆ ಉಷ್ಣಾಂಶ ಒಂದು 36 ಡಿಗ್ರಿ ಜಾಸ್ತಿ ಇರುತ್ತೆ ಅಲ್ಲಿ ಈ ಟೊಮ್ಯಾಟೊ ಬೆಳೆ ತೆಗಿಲಿಕ್ಕೆ ಕಷ್ಟ ಆಗುತ್ತೆ. ಅದೇ ರೀತಿ ಮಳೆ ಜಾಸ್ತಿ ಇರುವ ಪ್ರದೇಶ ಅಂದ್ರೆ 1200-1300 mm ಜಾಸ್ತಿ ಎಲ್ಲಿ ಮಳೆ ಬರ್ತದೆ ಅಲ್ಲಿ ಕೂಡ ಈ ಟೊಮ್ಯಾಟೊ ಬೆಳೆ ತೆಗಿಲಿಕ್ಕೆ ಕಷ್ಟ ಆಗುತ್ತೆ. ಅಂದ್ರೆ ಮಳೆಗಾಲದಲ್ಲಿ ಇದಕ್ಕೆ ರೋಗಗಳು ಜಾಸ್ತಿ ಇರ್ತದೆ. ಈ ದೃಷ್ಟಿಯಿಂದ ಟೊಮ್ಯಾಟೊ ಒಂದು ಬಹಳ ಒಂದು ಪಾಪ್ಯುಲರ್ ಬೆಳೆ ಆಯ್ತು. ಟೊಮ್ಯಾಟೊನ ಮಳೆಗಾಲದಲ್ಲಿ ಇಂಥ ಪ್ರದೇಶದಲ್ಲಿ ತೆಗೆದಂತದ್ದು ಸ್ವಲ್ಪ ಕಷ್ಟ. ನಮ್ಮಲ್ಲಿ ಚಳಿ ವಿಪರೀತ ಇಲ್ಲದೆ ಇರೋದ್ರಿಂದ ಸಾಮಾನ್ಯವಾಗಿ ರಾಜ್ಯದ ಯಾವುದೇ ಪ್ರದೇಶದಲ್ಲಿ ನೀವು ಸಾಮಾನ್ಯವಾಗಿ ಯಾವುದೇ ಬೆಳೆಗಳನ್ನು ತೆಗಿಬಹುದು ಅಂತ ಹೇಳಿದ್ರು ತಪ್ಪಾಗಲಾರದು. ಅಂದ್ರೆ ಸಾಮಾನ್ಯ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಅಥವಾ ನವೆಂಬರ್ ವರೆಗೆ ಶುರು ಮಾಡಲಿಕ್ಕೆ ಹೆಚ್ಚಿನ ತರಕಾರಿಗಳು ಸಾಧ್ಯ ಇದೆ. ಆದರೂ ಕ್ರಮಬದ್ಧವಾಗಿ ಹೇಳೋದಾದ್ರೆ ಚಳಿಗಾಲದ ತರಕಾರಿಗಳು ಅಂತ ಹೇಳಿದ್ರೆ ಹೂಕೋಸು, ಎಲೆಕೋಸು, ಗಡ್ಡೆಕೋಸು, ಹಾಗೆ ಬಟಾಣಿ, ಕ್ಯಾಪ್ಸಿಕಮ್ ಇವೆಲ್ಲ ನಿಜವಾಗಿ ಆದರೂ ಚಳಿ ಪ್ರದೇಶದ ಬೆಳೆಗಳು ಅಥವಾ ಚಳಿಗಾಲದಲ್ಲಿ ಚೆನ್ನಾಗಿ ನಿರ್ವಹಣೆ ಮಾಡುವಂತಹ ಕೆಲವು ತರಕಾರಿ. ಆದರೂ ಟೊಮ್ಯಾಟೊ, ಬೆಂಡೆಕಾಯಿ ಸ್ವಲ್ಪ ಕಷ್ಟ ಆಗ್ಬೋದು ಚಳಿಗಾಲದಲ್ಲಿ. ಅದು ಬಿಟ್ಟರೆ ಬೇರೆ ಎಲ್ಲ ತರಕಾರಿಗಳನ್ನು ನಾವು ವಿಶೇಷವಾಗಿ ಚಳಿಗಾಲದಲ್ಲಿ ಕೂಡ ತೆಗಿಬಹುದು. ಇನ್ನು ಬೇಸಿಗೆ ಕಾಲದಲ್ಲಿ ಅಂತ ಹೇಳಿದ್ರೆ ನೀರಿನ ಆಶ್ರಯ ಇದ್ರೆ ಬೇಸಿಗೆ ಕಾಲದಲ್ಲಿ ಕೂಡ ನಾವು ಮುಖ್ಯವಾಗಿ ತೆಗೆಯುವಂತಹ ತರಕಾರಿಗಳು ಅಂತ ಹೇಳಿದ್ರೆ ಈ ಕುಂಬಳ ಜಾತಿಯ ತರಕಾರಿಗಳು, ಕಲ್ಲಂಗಡಿ, ಕರ್ಬೂಜ, ದ್ವಿದಳ ಧಾನ್ಯದ ಬೆಳೆಗಳು ಇರ್ಬೋದು, ಇದನ್ನೆಲ್ಲ ಬೇಸಿಗೆಗಾಲದಲ್ಲಿ ನಾವು ಯಶಸ್ವಿಯಾಗಿ ತೆಗಿಬಹುದು. ಆದರೂ ಕೂಡ ಬೇಸಿಗೆಯಲ್ಲಿ ಪೂರೈಕೆ ಅಂದ್ರೆ ಡಿಮಾಂಡ್ ಜಾಸ್ತಿ ಇರೋದ್ರಿಂದ ಬೆಲೆನೂ ಜಾಸ್ತಿ ಇರೋದ್ರಿಂದ ಎಲ್ಲ ತರಕಾರಿಗಳನ್ನು ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಬೆಳೆಯಲಿಕ್ಕೆ ರೈತರು ಪ್ರಯತ್ನ ಪಡ್ತಾರೆ. ಆದರೂ ಕೂಡ ಬೇಸಿಗೆಯಲ್ಲಿ ಸ್ವಲ್ಪ ಕಷ್ಟ ಏನಂತ ಹೇಳಿದ್ರೆ ಬಿಸಿಲಿನ ತಾಪ ಒಂದಿರ್ತದೆ, ಆಮೇಲೆ ರೋಗ ಮತ್ತು ಕೀಟಗಳ ಹಾವಳಿ, ವೈರಸ್ ರೋಗಗಳು, ಇವು ಬಹಳಷ್ಟು ತರಕಾರಿಗಳಿಗೆ ತೊಂದರೆ ಉಂಟಾಗುವುದರಿಂದ ಬೇಸಿಗೆಯಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಇರುತ್ತೆ. ಆದ್ರೂ ಬೆಲೆ ಜಾಸ್ತಿ ಇರೋದ್ರಿಂದ ರೈತರಿಗೆ ಸ್ವಲ್ಪ ಆಕರ್ಷಕವಾಗಿ ಕಾಣುತ್ತದೆ ಬೇಸಿಗೆ ತರಕಾರಿಗಳನ್ನು ಬೆಳೆಸಲು ಕೂಡ. ಇದು ಮುಖ್ಯವಾಗಿ ನಾವು ಈ ಕಾಲಘಟ್ಟಗಳನ್ನ ತರಕಾರಿ ಬೆಳೆಗಳಿಗೆ ಹೇಗೆ ಹೊಂದಿಸಿಕೊಳ್ಬಹುದು ಹೇಳುವಂಥದ್ದು. ಇನ್ನು ನಾವು ಭೂಮಿ ಸಿದ್ಧತೆ ಮಾಡಿಕೊಳ್ಬೇಕಾಗತ್ತೆ. ಮಣ್ಣಿನ ಬಗ್ಗೆ ಹೇಳೋದಾದ್ರೆ ತರಕಾರಿ ಬೆಳೆಗಳಿಗೆ ಹೆಚ್ಚಿನದಾಗಿ ನಾವು ಈಗ ನಾವು ಸಾಮಾನ್ಯವಾಗಿ ಮಣ್ಣನ್ನ ವಿಶ್ಲೇಷಣೆ ಮಾಡುವಾಗ ಹೇಳ್ತೇವೆ ಕಪ್ಪು ಮಣ್ಣು, ಕೆಂಪು ಮಣ್ಣು ಈ ತರ ಹೇಳ್ಕೊಂಡು ಬಣ್ಣಕ್ಕೆ. ಆದ್ರೆ ಮುಖ್ಯವಾಗಿ ಅಂತ ಹೇಳಿದ್ರೆ ನಾವು ನೋಡುವ ಅದರ ಫಲವತ್ತತೆ ನೋಡಬೇಕು, ಹಾಗೂ ಈ ನೀರು ಬಸಿದು ಹೋಗುವಂತ ಒಂದು ಅಂಶ ಯಾವ ತರ ಇರ್ತದೆ, ಅದು ಹೆವಿ ಸಾಯಿಲ್ ಅಥವಾ ಲೈಟ್ ಸಾಯಿಲ್ ಲಘು ಆಗಿರ್ತದ, ಈ ತರ ನಾವು ನೋಡಬೇಕಾಗತ್ತೆ. ಸೊ ಈ ಮಣ್ಣು ಅಂತ ಹೇಳಿದ್ರೆ ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಮಣ್ಣು ನಮಗೆ ಎಲ್ಲಾ ತರಕಾರಿಗಳಿಗೂ ಬಹಳ ಅನುಕೂಲ. ಫಲವತ್ತತೆ ಇರಬೇಕು ಅಂತ ಇರೋದೇ, ಆದ್ರೂ ಇವತ್ತಿನ ಸಂದರ್ಭದಲ್ಲಿ ನಾವು ಅನೇಕ ಬೇರೆ ರಸ ನೀರಾವರಿ ಪದ್ಧತಿಗಳೆಲ್ಲ ಇರೋದ್ರಿಂದ ಸ್ವಲ್ಪ ಫಲವತ್ತತೆಯಲ್ಲಿ ಏರುಪೇರಾದ್ರೂ ತೊಂದರೆ ಇಲ್ಲ. ಆದ್ರೂ ಮಣ್ಣಿನ ಗುಣಮಟ್ಟ ಅದರಲ್ಲಿ ಇರುವಂತಹ ಒಂದು ತೊಂದರೆಗಳಿರಬಾರದು. ಈ ತೊಂದರೆ ಅಂದ್ರೆ ಏನು, ಮಣ್ಣಿನಲ್ಲಿ ಕೆಲವು ತೊಂದರೆಗಳಿದಾವೆ ಅಂದ್ರೆ ಲವಣಾಂಶ ಜಾಸ್ತಿ ಇರೋದು, ಇಸಿ ಅಂತ ಹೇಳ್ತೇವೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಮಣ್ಣಿನಲ್ಲಿ ಇಸಿ ಜಾಸ್ತಿ ಇದ್ರೆ ಅದರಲ್ಲಿ ಸ್ವಲ್ಪ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಅದೇ ರೀತಿ ಮತ್ತೆ ಸೋಡಿಯಂ ಅಂಶ ಇವೆಲ್ಲ ಜಾಸ್ತಿ ಇದ್ರೆ ಸ್ವಲ್ಪ ಮಣ್ಣಿಗೆ ತೊಂದರೆ ಉಂಟಾಗುತ್ತೆ, ಅಂತ ಇದರಲ್ಲಿ ಸ್ವಲ್ಪ ತರಕಾರಿ ಬೆಳೆದು ಕಷ್ಟ ಆಗುತ್ತೆ. ಮತ್ತೆ ರಸಸಾರ, ರಸಸಾರ ಸಾಮಾನ್ಯವಾಗಿ ಒಂದು ನ್ಯೂಟ್ರಲ್ ಆಗಿರ್ಬೇಕು ಅಂತ ಹೇಳಿದ್ರೆ 6.5-7 pH ಇರಬೇಕು ಅಂತ ಹೇಳಿದ್ರೆ, pH ಸ್ವಲ್ಪ ಜಾಸ್ತಿ ಆಯ್ತು 8 ಮೇಲೆ ಹೋಯ್ತು ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ತೊಂದರೆ ಆಗುತ್ತೆ. ಅದರಿಂದ ಮಣ್ಣಿನ ಗುಣಮಟ್ಟ ಮುಖ್ಯವಾಗಿ pH ಮತ್ತೆ ECನ ನಾವು ನಿರ್ಧಾರ ಮಾಡಬೇಕಾಗುತ್ತೆ. ಹಾಗೂ ಮಣ್ಣಿನಲ್ಲಿರುವಂತಹ ಇಂಗಾಲದ ಅಂಶ ಆರ್ಗ್ಯಾನಿಕ್ ಕಾರ್ಬನ್ ಅಥವಾ ಆರ್ಗ್ಯಾನಿಕ್ ಮ್ಯಾಟರ್ ಪರ್ಸೆಂಟ್, ಇದು ಕೂಡ ಫಲವತ್ತತೆಯನ್ನು ನಾವು ಹೇಳಬೇಕಾಗುತ್ತೆ. ಇಷ್ಟು ಹೇಳಿದ್ಮೇಲೆ ನಾವು ಯಾವುದೇ ಒಂದು ತರಕಾರಿ ಬೆಳೆಗಳನ್ನ ನಾವು ತೆಗೆದುಕೊಳ್ಳುವಾಗ ಮಣ್ಣಿನ ಒಂದು ಪರೀಕ್ಷೆ ಮಾಡಿಸ್ಕೊಳ್ಬೇಕು ನಾವು. ಯಾಕಂತ ಹೇಳಿದ್ರೆ ಬೇರೆ ಬೆಳೆಗಳನ್ನ ಬೆಳೆಯುವಾಗ ಅದಕ್ಕೆ ಹಾಕುವಂತಹ ಖರ್ಚು ಕಡಿಮೆ ಇರ್ಬೋದು, ಒಂದು ಎಕರೆಗೆ ಒಂದು 10-20 ಇರ್ಬೋದು. ಆದ್ರೆ ಇಲ್ಲಿ ತರಕಾರಿ ಬೆಳೆಗಳಿಗೆ ಬೀಜಗಳಿಗೆ ಬೆಲೆ ಜಾಸ್ತಿ, ಗೊಬ್ಬರಕ್ಕೆ ಜಾಸ್ತಿ ಕೊಡಬೇಕಾಗತ್ತೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಪ್ರತಿಯೊಂದು ಎಕರೆ ನಾವು ಒಂದು ಸಾಗುವಳಿ ಮಾಡಬೇಕಾದ್ರೂ ಕೂಡ ತರಕಾರಿಗಳನ್ನ ಒಂದು 50,000 ಆದರೂ ಕಡಿಮೆ ಖರ್ಚು ಬೀಳುತ್ತೆ. ಅದರಿಂದ ಅದ್ರಲ್ಲಿ ನಮಗೆ ಜಾಸ್ತಿ ಲಾಭ ಬರಬೇಕಾದ್ರೆ ಮಣ್ಣಿನ ಆರೋಗ್ಯ ಬಹಳ ಮುಖ್ಯ. ಮಣ್ಣಿನ ಆರೋಗ್ಯವನ್ನ ನಾವು ಮಣ್ಣು ಪರೀಕ್ಷೆ ಮುಖಾಂತರ ನಾವು ತಿಳ್ಕೊಳ್ಬೇಕು. ಮುಖ್ಯವಾದ 3 ಅಂಶಗಳು ಅಂದ್ರೆ ಇಸಿ, pH, ಆರ್ಗ್ಯಾನಿಕ್ ಕಾರ್ಬನ್, ಇವು ನೋಡಿಕೊಂಡು ನಾವು ಅಂತಹ ಭೂಮಿಯನ್ನ ಆಯ್ಕೆ ಮಾಡಿಕೊಂಡು ತರಕಾರಿ ಬೆಳೆಗಳನ್ನ ನಾವು ಮುಂದುವರಿಸ್ತೇವೆ. ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ. ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಸರಣಿ ಪ್ರತಿ ಭಾನುವಾರ ಸಂಜೆಯ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನುರಿತ ತಜ್ಞರಿಂದ ಆಲೂಗೆಡ್ಡೆ ಬೇಸಾಯ ತಾಂತ್ರಿಕತೆ, ಅನುಭವಿ ಕೃಷಿಕರೊಂದಿಗೆ ಸಂವಾದ, ನೇರ ಫೋನಿನ ಕಾರ್ಯಕ್ರಮಗಳು ಈ ಸರಣಿಯ ವಿಶೇಷ. ಚಿನ್ನದ ಗೆಂಡೆ ಬಾನುಲಿ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ಗೆಲ್ಲುವ ಅವಕಾಶ. ಆಲಿಸಿ ಅನುಸರಿಸಿ. ಪ್ರತಿ ಭಾನುವಾರ ಸಂಜೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೂಡಿ ಬರುತ್ತಲಿದೆ ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಸರಣಿ ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ. ಇನ್ನು ಮತ್ತೆ ಮಣ್ಣಿನ ತಯಾರಿ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಮಣ್ಣಿನ ತಯಾರಿ ಅಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಹೆಚ್ಚಾಗಿ ಎಲ್ಲ ಹೆಚ್ಚಾಗಿ ಟ್ರಾಕ್ಟರಿಂದ ಉಳುಮೆ ಮಾಡಿ ಮಣ್ಣಿನ ತಯಾರಿ ಮಾಡ್ತಾರೆ. ಉಳುಮೆ ಮಾಡಿ 5 ನೇಗಿಲು ಅಥವಾ ಕಲ್ಟಿವೇಟರ್ ಮತ್ತೆ ರೋಟೋವೇಟರ್, ಈ ರೋಟೋವೇಟರ್ ಎಲ್ಲ ಹಾಕಿ ಮಾಡ್ತಿದ್ರೆ ಮಣ್ಣು ತುಂಬಾ ಚೆನ್ನಾಗಿ ಹದಕ್ಕೆ ಬರ್ತದೆ. ಆಮೇಲೆ 2 ಪದ್ಧತಿಯಲ್ಲಿ ಬೆಳೆಯುವಂತದ್ದು ಇದೆ ಈಗ. ಒಂದು ಸಾಮಾನ್ಯವಾಗಿ ಸಾಲು ಪದ್ಧತಿ, ಬೋದು ಮತ್ತು ಹರಿಗಳನ್ನ ಮಾಡಿ ಮಾಡುವಂತದ್ದು, ಅದು ಹಾಯಿ ನೀರಾವರಿ ಪದ್ಧತಿಗೆ ಅನುಗುಣವಾದ ಹಾಗೆ. ಇನ್ನೊಂದು ನಾವು ಮಾಡ್ಬೇಕಾಗಿರೋದು ಅಂತ ಹೇಳಿದ್ರೆ ಇನ್ನೊಂದು ವಿಧಾನ ನಾವು ಮಾಡ್ತಂದ್ರೆ ಬೆಡ್ ಸಿಸ್ಟಮ್ ಮಾಡ್ತೇವೆ. ಈಗ ಬೆಡ್ಗಳನ್ನ ಮಾಡ್ಬಿಟ್ಟು ಟ್ರಾಕ್ಟರ್ ಡ್ರಾಲಿ ಅಥವಾ ಎತ್ತಿನ ಎತ್ತಿನ ಮುಖಾಂತರ ಬೆಡ್ಗಳನ್ನ ಮಾಡಿ ಆ ಬೆಡ್ ಅಲ್ಲಿ ಹನಿ ನೀರಾವರಿ ಅಥವಾ ಹೊದಿಕೆಗಳನ್ನ ಬಳಸಿ ಅಥವಾ ಹನಿ ನೀರಾವರಿ ಜೊತೆಗೆ ಹೊದಿಕೆಗಳನ್ನ ಬಳಸಿ ನಾವು ತೆಗೆಯುವಂತ ಪದ್ಧತಿ ಈಗ ಬಹಳಷ್ಟು ಜಾಸ್ತಿ ಕಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಇವತ್ತಿನ ನೀರಿನ ಒಂದು ಕೊರತೆ ಇರೋದ್ರಿಂದ ಹೆಚ್ಚಿನ ತರಕಾರಿ ಬೆಳೆಗಾರರು ಇವತ್ತು ಹನಿ ನೀರಾವರಿ ಪದ್ಧತಿ ಹೋಗ್ತಾರೆ. ಈ ಹನಿ ನೀರಾವರಿ ಪದ್ಧತಿಗೆ ಹೋಗುವಾಗ ಏರುಮಡಿ ಪದ್ಧತಿ ಮಾಡಿ ಅದರಲ್ಲಿ ಹನಿ ಕೊಳವೆಗಳನ್ನ ಹಾಕಿ 1 ಅಥವಾ 2 ಸಾಲು ತರಕಾರಿ ಬೆಳೆಗಳನ್ನ ಬೆಳೆಸುವಂತಹ ಒಂದು ಕ್ರಮ ಇವತ್ತು ಜಾಸ್ತಿ ಇದೆ. ನಾವು ಮಣ್ಣಿನ ಗುಣಮಟ್ಟ ಹಾಗೂ ಮಣ್ಣಿನ ತಯಾರಿ ನಾವು ತಿಳ್ಕೊಂಡ ಮೇಲೆ ಇನ್ನು ನಾವು ನೋಡಬೇಕಾಗಿರೋದು ಮುಖ್ಯವಾಗಿ ಈ ಸಸಿಮಡಿಗಳ ತಯಾರಿ. ಸಸಿಮಡಿಗಳು ಅಂತ ಹೇಳಿದ್ರೆ ಎಲ್ಲಾ ತರಕಾರಿಗಳಿಗೂ ಸಸಿಮಡಿಯ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಟೊಮೆಟೊ ಜಾತಿಯ ತರಕಾರಿಗಳಾದ ಟೊಮೆಟೊ, ಬದನೆ, ಮೆಣಸಿನಕಾಯಿ, ದೊಣ್ಣೆ ಮೆಣಸಿನಕಾಯಿ ಇಂಥವುಗಳೆಲ್ಲ ನಾವು ಸಸಿಗಳನ್ನ ಮಾಡಿ ಆಮೇಲೆ ಮುಖ್ಯ ತಾಸಿನಲ್ಲಿ ನಾಟಿ ಮಾಡುವಂತಹ ಒಂದು ಪ್ರಕ್ರಿಯೆ ಸಾಮಾನ್ಯವಾಗಿದೆ. ಈ ತರ ಸಸಿ ಮಡಿಗಳನ್ನ ನಾವು ಮಾಡಬೇಕಾದ್ರೆ ಮೊದಲೇ ಹೆಚ್ಚಿನದಾಗಿ ಮೊದಲು ನಾವು ಏನ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಮಣ್ಣಿನಲ್ಲಿ ಏರುಮಡಿ ಪದ್ಧತಿ ಮಾಡಿ ಸಸಿ ಮಡಿಗಳನ್ನ ತಯಾರು ಮಾಡ್ತಾ ಇದ್ವಿ. ಆವಾಗ ಸಾಮಾನ್ಯವಾಗಿ 4 ಅಡಿ ಅಗಲದ ಸಸಿ ಮಡಿ, ಆಮೇಲೆ ಒಂದು 25 ಅಡಿ ಉದ್ದ, ಇಷ್ಟು ಉದ್ದದ ಏರುಮಡಿಗಳನ್ನ ತಯಾರು ಮಾಡಿ ಅದಕ್ಕೆ ಒಂದು 15-20 ಕೆಜಿ ಕೊಟ್ಟಿಗೆ ಗೊಬ್ಬರವನ್ನ ಮಿಶ್ರ ಮಾಡಿ ಒಂದು 1/2 ಕೆಜಿ ಅಷ್ಟು ಕಾಂಪ್ಲೆಕ್ಸ್ ಗೊಬ್ಬರವನ್ನ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಮತ್ತೆ ಕೆಲವು ರಾಸಾಯನಿಕಗಳು ಅಂದ್ರೆ ಸಸ್ಯ ಸಂರಕ್ಷಣಾ ರಾಸಾಯನಿಕಗಳನ್ನು ಕೂಡ ಇರುವೆಗಳಿಗಿರ್ಬಹುದು ಅಥವಾ ಸಸಿ ಕೊಳೆ ರೋಗಕ್ಕೆ ಬರುವಂತಹ ಕೆಲವು ಔಷಧಿಗಳನ್ನ ಅದಕ್ಕೆ ಉಪಚರಿಸಿ ನಂತರ ಅದರಲ್ಲಿ ಸಾಮಾನ್ಯವಾಗಿ 3 ಅಂಗುಲ ಅಗಲಕ್ಕೆ ಒಂದೊಂದು ಸಾಲು ಮಾಡಿ ಪ್ರತಿಯೊಂದು ಬೀಜಕ್ಕೂ 1 ಅಂಗುಲ ಅಂತರ ಕೊಟ್ಟು ಸದೃಢವಾದ ಸಸಿಯನ್ನ ನಾವು ಏರುಮಡಿ ಪದ್ಧತಿಯಲ್ಲಿ ತೆಗಿಬಹುದು. ನಾವು ಇದು ಸಸಿಗಳು ತಯಾರಾಗುವಂತಹ ಒಂದು ಸಮಯ ಬೆಳೆಗಳಿಗೆ ಸರಿಯಾಗಿರುತ್ತದೆ. ಟೊಮ್ಯಾಟೊ ಒಂದು 25 ದಿವಸಕ್ಕೆ ನಾಟಿ ಮಾಡಬಹುದು, ಅದೇ ರೀತಿ ದೊಣ್ಣೆ ಮೆಣಸಿನಕಾಯಿ ಮೆಣಸಿನಕಾಯಿ ಒಂದು 35 ದಿವಸಕ್ಕೆ ನಾಟಿ ಮಾಡಬಹುದು, ಹೂಕೋಸು ಎಲೆಕೋಸು 20-25 ದಿವಸದಲ್ಲಿ ನಾಟಿ ಮಾಡಬಹುದು. ಈ ರೀತಿ ಸದೃಢವಾದಂತಹ ಸಸಿಗಳನ್ನ ನಾವು ಮಾಡಬಹುದು. ಡಾಕ್ಟರ್ ಶಂಕರ್ ಹೆಬ್ಬಾರ್ ಅವರೇ, ಇತ್ತೀಚೆಗೆ ಎಲ್ಲ ನರ್ಸರಿಗಳಿಂದಲೇ ನೇರವಾಗಿ ಸಸಿಗಳನ್ನ ಖರೀದಿ ಮಾಡಿಬಿಡ್ತಾರೆ, ಯಾವುದು ಒಳ್ಳೇದು ಅನ್ನೋದು ತಮ್ಮ ಅಭಿಪ್ರಾಯ? ಈಗ ಇದು ಒಂಥರ ನಾವು ಏನಂತ ಹೇಳಿದ್ರೆ ವಿನ್ ವಿನ್ ಸಿಚುವೇಶನ್ ಅಂತ ಆಗಿದೆ. ಈಗ ರೈತರಿಗೂ ಕೂಡ ಇದು ಅನುಕೂಲ, ಅದೇ ರೀತಿ ನಮಗೆ ಈ ಕೃಷಿಗೆ ಪೂರಕವಾದಂತಹ ಒಂದು ಎಂಟರ್ಪ್ರೈಸ್ ಅಂತ ಹೇಳ್ಬೋದು ನಾವು, ಅದು ಕೂಡ ನಮ್ಮ ಹಳ್ಳಿ ಮಟ್ಟಕ್ಕೆ ಬಂದಿದೆ ಈ ನರ್ಸರಿಯಿಂದಾಗಿ. ಹಲವಾರು ನರ್ಸರಿಗಳು ಈಗ ಉದಾಹರಣೆಗೆ ಜಾಸ್ತಿ ತರಕಾರಿ ಬೆಳೆಯುವಂತಹ ತಾಲೂಕು ಅಥವಾ ಜಿಲ್ಲೆಗಳಲ್ಲಿ 100 ಗಟ್ಟಲೆ ನರ್ಸರಿಗಳು ಬಂದು ರೈತರು ನೇರವಾಗಿ ತೊಂದರೆ ಇಲ್ಲದೆ ಸಸಿಗಳನ್ನ ಪಡೀತಾರೆ. ಯಾಕಂದ್ರೆ ಸಸಿ ಬೆಳೆಸೋದು ಎಲ್ಲ ರೈತರಿಗೂ ಅಷ್ಟು ಸುಲಭದ ಕೆಲಸ ಅಲ್ಲ. ಸಸಿಯಲ್ಲಿ ಬರುವಂತಹ ರೋಗಗಳು ಇವೆಲ್ಲ ಇರೋದ್ರಿಂದ ಅವನಿಗೆ ಹೆಚ್ಚು ಕಮ್ಮಿ ಏನು ಸಸಿಗಳಿಗೆ ಜಾಸ್ತಿ ದುಡ್ಡು ಕೊಡ್ಬೇಕಾದ್ರೂ ಈ ಬೀಜಗಳ ಬೆಲೆ ಮತ್ತೆ ಸಸಿಗಳ ಬೆಲೆ ಹೊಂದಾಣಿಕೆ ಮಾಡಿದಾಗ ಹೆಚ್ಚು ಕಮ್ಮಿ ಒಂದೇ ತರ ಆಗಿರುತ್ತದೆ. ಅದರಿಂದ ಇವತ್ತಿನ ಏನೊಂದು ಅನುಕೂಲ ಆಗಿದೆ, ಒಂದು 20 ವರ್ಷದಿಂದ ನಾವು ಬೆಳವಣಿಗೆ ನೋಡಿದ್ದೇವೆ, ನರ್ಸರಿಯಿಂದ ತೆಗೆದು ಬರುವಂತಹ ಒಂದು ಪದ್ಧತಿ ಅದು ಸರಿಯಾಗಿದೆ ಅಂತ ಹೇಳಬೇಕು. ಆಮೇಲೆ ಇದರಲ್ಲಿ ಕೆಲವು ಅನುಕೂಲಗಳಿದ್ದಾವೆ. ಇವತ್ತಿನ ನರ್ಸರಿ ಅಂತ ಹೇಳಿದ್ರೆ ನಾವು ಒಂದು ಹೈಟೆಕ್ ನರ್ಸರಿ ಅಂತ ಹೇಳ್ತೇವೆ. ಅಂದ್ರೆ ಅದು ಸಂರಕ್ಷಿತ ವಾತಾವರಣದಲ್ಲಿ ಈ ನರ್ಸರಿಯನ್ನ ನರ್ಸರಿಯವರು ಮಾಡ್ತಾರೆ. ಅಂದ್ರೆ ಸೈಡ್ಗೆ 40 ಮೆಶ್ ನೈಲಾನ್ ನೆಟ್ ಹಾಕಿರ್ತಾರೆ, ಮೇಲ್ಗಡೆಗೆ ಶೇಡ್ ನೆಟ್ ಹಾಕಿರ್ತಾರೆ. ಇದರಿಂದ ನರ್ಸರಿಯಲ್ಲಿ ಕೆಲವು ರೋಗಗಳು ಸಸಿಗಳಿಗೆ ಬಾಧಿಸಿ ಆಮೇಲೆ ಮುಖ್ಯ ತಾಸಲ್ಲ ಬಹಳ ಉಲ್ಬಣ ಆಗುತ್ತೆ. ಈ ರಕ್ಷಣೆಯನ್ನ ನಾವು ನರ್ಸರಿಯಲ್ಲೇ ಕೊಟ್ಟಾಗ ಅದಕ್ಕೆ ಒಂಥರ ಈ ರೆಸಿಸ್ಟೆನ್ಸ್ ಪವರ್ ಇರ್ತದೆ ಸ್ವಲ್ಪ ಗಿಡ ದೊಡ್ಡದಾದಾಗ. ಸೊ ಈ ರೀತಿಯಲ್ಲೂ ಕೂಡ ರೈತರಿಗೆ ಇದು ಅನುಕೂಲ ಆಗುತ್ತೆ. ಈ ಸಂರಕ್ಷಿತ ಬೇಸಾಯ ಕ್ರಮದಲ್ಲಿ ಬೆಳೆಸಿದಂತ ನರ್ಸರಿ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಸೊ ಈ ರೀತಿ ನಾವು ಈಗ ಸಂರಕ್ಷಿತ ಬೇಸಾಯದಲ್ಲಿ ಹೈಟೆಕ್ ನರ್ಸರಿ ಅಂತ ಏನ್ ಹೇಳ್ತೇವೆ ಅದನ್ನ ಯಾವ ರೀತಿ ಮಾಡ್ತಾರೆ ಅಂತ ನಾವು ನೋಡಿದಾದ್ರೆ ಅಲ್ಲಿ ಮುಖ್ಯವಾಗಿ 3 ಅಂಶಗಳಿದಾವೆ. ಒಂದು ಕೊಕೋ ಪೀಟ್ ಅಂತ ಹೇಳುವಂತ ಒಂದು ಮಾಧ್ಯಮ, ತೆಂಗಿನ ನಾರಿನ ಪುಡಿ ಹೇಳಿ. ಆಮೇಲೆ ಎರಡನೇದು ನಿಮಗೆ ಅಲ್ಲಿ ತಟ್ಟೆಗಳು, ಯಾವುದು ಪ್ರೋಟ್ರೇಸ್ ಅಂತ ಹೇಳ್ತಿರೋದು ತಟ್ಟೆಗಳು, ಪ್ಲಾಸ್ಟಿಕ್ ತಟ್ಟೆಗಳು. ಮೂರನೇದು ಸಂರಕ್ಷಿತ ಆವರಣ, ನೆಟ್ ಹೌಸ್. ಸಾಮಾನ್ಯವಾಗಿ ಹೆಚ್ಚಾಗಿ ನಾವು ನೋಡೋದು ನೆಟ್ ಹೌಸ್ಗಳನ್ನ. ಸ್ವಲ್ಪ ಈಗ ನಮ್ಮ ಹಾಸನ ಕಡೆಗೆಲ್ಲ ಬಂದ್ರೆ ಮಳೆ ಸ್ವಲ್ಪ ಜಾಸ್ತಿ ಇದೆ ಕಡೆ ಪಾಲಿ ಹೌಸ್ ಅಲ್ಲೂ ಕೂಡ ಸಸಿ ಮಾಡ್ತಾರೆ. ಅದೇ ನೀವು ಸ್ವಲ್ಪ ಮಳೆ ಕಡಿಮೆ ಇರೋ ಕಡೆ ಕೋಲಾರ ಕಡೆಗೆ ಹೋದ್ರೆ ಪಾಲಿ ಹೌಸ್ ಅನ್ನು ಕಾಣೋದಿಲ್ಲ ನೀವು. ನೆಟ್ ಹೌಸ್ ಇದು ನರ್ಸರಿ ನೆಟ್ ಹೌಸ್ ನೇ ಉಪಯೋಗಿಸ್ತಾರೆ. ಇದರಲ್ಲಿ ಒಂದು ಮುಖ್ಯವಾಗಿ ನಾವು ರೈತರು ಏನ್ ತಿಳ್ಕೊಬೇಕು ಅಂತ ಹೇಳಿದ್ರೆ ನೆಟ್ ಹೌಸ್ ಇಂದ ತರಕಾರಿ ಸಸಿಗಳನ್ನ ತರುವಾಗ ಆ ನೆಟ್ ಹೌಸ್ಗಳು ಯಾವ ತರ ಇದೆ ಅಂತ ನೋಡ್ಕೊಬೇಕು. ಉದಾಹರಣೆಗೆ ನಾವು ನೆಟ್ ಹೌಸ್ ಎಲ್ಲ ನೋಡ್ತೇವೆ ನೆಟ್ ಹೌಸ್, ಆದ್ರೂ ಬಹಳಷ್ಟು ನೆಟ್ ಹೌಸ್ಗಳು ಕೆಲವು ಸಲ ಏನಾಗಿರುತ್ತೆ ಅಂತ ಹೇಳಿದ್ರೆ ಅದೊಂದು ಉತ್ತಮ ಆರೋಗ್ಯದಿಂದ ಇರುವುದಿಲ್ಲ, ನೆಟ್ಗಳು ಹರಿದು ಹೋಗಿರುತ್ತದೆ. ಈ ತರ ಮಾಡಿ ನೆಟ್ ಹೌಸ್ ಮಾಡಿದ್ರೆ ಏನು ಉಪಯೋಗ ಇಲ್ಲ. ಕೀಟಗಳ ಒಳಗೆ ಹೋಗದ ಹಾಗೆ ಮಾಡುವ ಹಾಗೆ ಒಂದು ಉತ್ತಮವಾದಂತಹ ನೆಟ್ ಹೌಸ್ ನ ಹೊಂದಿರುವಂತಹ ನರ್ಸರಿಗಳಿಂದ ನಾವು ತರಬೇಕು, ಗುಣಮಟ್ಟಕ್ಕೆ ಕೊಡಬೇಕು. ಒಂದು 10 ಪೈಸೆ ಕಮ್ಮಿ ಸಿಗುತ್ತೆ ಅಂತ ಹೇಳ್ಕೊಂಡು ಯಾವ್ದೋ ನರ್ಸರಿಯಿಂದ ತರೋ ಬದಲಿಗೆ ಎಲ್ಲಿ ಸದೃಢವಾದಂತಹ ರೋಗರಹಿತವಾದಂತಹ ಗಿಡಗಳನ್ನು ಯಾರು ಪೂರೈಸ್ತಾನೋ ಅಂತಹ ಒಂದು ನರ್ಸರಿಗೆ ಹೋಗಿ ನಾವು ಗಿಡಗಳನ್ನ ತಗೊಂಡು ಬರುವಂತದ್ದು ರೈತರು ಮಾಡಬೇಕಂತ ಬಹಳ ಮುಖ್ಯವಾದಂತ ಒಂದು ಅಂಶ. ಎರಡನೇ ಅಂಶ ಅಂತ ಹೇಳಿದ್ರೆ ಈ ಕೋಕೋ ಪೀಟ್ ಅಂತ ಹೇಳುವಂತ ಮಾಧ್ಯಮ, ಸಾಮಾನ್ಯವಾಗಿ ಅದರಲ್ಲಿ ರೋಗಕಾರಕ ಅಂಶಗಳು ಕಡಿಮೆ ಇರ್ತದೆ. ಅದರ ಜೊತೆಗೆ ಇದಕ್ಕೆ ನಾವು ಕೆಲವು ಸೂಕ್ಷ್ಮ ಜೀವಿಗಳನ್ನ ಮಿಶ್ರಣ ಮಾಡಬೇಕು. ನಮ್ಮ ನರ್ಸರಿಯವರಿಗೆ ರೈತರು ಹೋಗುವಾಗ ಈ ತರ ಇದಕ್ಕೆ ಟ್ರೈಕೋಡರ್ಮ, ಸೂಡೋಮೋನಾಸ್, ಕೆಎಂಸಿ, ಅರ್ಥ ಮೈಕ್ರೋಬಿಲ್ ಕನ್ಸೋರ್ಷಿಯಂ ಅಂತ ಹೇಳುವಂಥದ್ದು ನಮ್ಮ ಸಂಸ್ಥೆಯಿಂದ ಬಿಡುಗಡೆ ಮಾಡಿದ್ದು, ಇದನ್ನೆಲ್ಲ ಈ ಕೋಕೋಪೀಟ್ ಮಿಶ್ರಣಕ್ಕೆ ನೀವು ನರ್ಸರಿ ಮಾಡುವಾಗ ಉಪಯೋಗ ಮಾಡ್ತಾ ಇದ್ದೀರಾ ಅಂತ ಹೇಳೋದಷ್ಟೇ ರೈತರು ಕೇಳಬೇಕಾಗುತ್ತೆ. ಇದರಿಂದ ಬಹಳಷ್ಟು ಅನುಕೂಲಗಳಿದ್ದಾವೆ. ಸಸಿಗಳಿಗೆ ದೃಢತೆ ಬರ್ತದೆ, ಸಸಿಗಳಿಗೆ ರೋಗ ನಿರೋಧಕತೆ ಬರ್ತದೆ. ಕೆಲವು ಸಲ ಸಸಿಗಳು ಸಾರ್ವಜನಿಕ ಸ್ಥಿರೀಕರಣ ಮಾಡುವಂತಹ ಒಂದು ಅಂಶ ಕೂಡ ಆಗುತ್ತೆ ಕೆಲವು ಜಾತಿಗಳಲ್ಲಿ. ಸೊ ಈ ರೀತಿ ನಾವು ಸಾಮಾನ್ಯ ಅದು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಟನ್ ಮೀಡಿಯಾಗೆ ಬರೀ 1 ಕೆಜಿ ನಾವು ಮಿಶ್ರ ಮಾಡಿದ್ರೆ ಸಾಕಾಗುತ್ತೆ, 1-2 ಕೆಜಿ. ಒಂದು ಟನ್ ಕೋಕೋ ಬೀಟ್ಗೆ ನಿಮಗೆ 1-2 ಕೆಜಿ ಅಂದ್ರೆ ಹೆಚ್ಚು ಕಮ್ಮಿ 250 ರೂಪಾಯಿನ ಒಂದು ಅಸಲು ಅಷ್ಟೇ. ಇದನ್ನ ಯಾವ ನರ್ಸರಿ ಅವನು ಕೂಡ ಮಾಡ್ಲಿಕ್ಕೆ ತಯಾರಿರ್ತಾನೆ. ಅವನು ಸಂಸ್ಥೆಗಳಿಂದ ಕಾಲೇಜುಗಳಿಂದ ಇದನ್ನ ಕಲ್ಚರ್ ತಂದು ನರ್ಸರಿ ಮಾಡುವಾಗ ಇದನ್ನ ಹಾಕೊಳ್ಬೇಕಂತದ್ದು ಬಹಳ ಮುಖ್ಯವಾಗಿ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಸಸಿ ಮಡಿಗಳಲ್ಲಿ ಅಂತ ಹೇಳ್ಕೊಂಡು, ಸಸಿ ಮಡಿಗಳಲ್ಲಿ ಸಾಮಾನ್ಯವಾಗಿ ಏನಾದ್ರೆ ಎಲೆ ತಿನ್ನುವಂತಹ ಯಾವ್ದಾದ್ರು ಒಂದು ಕೀಟಗಳು ಬಂದ್ರೆ ಅವರು ಸ್ಪ್ರೇ ಮಾಡ್ತಾರೆ. ಆದ್ರೆ ಗೊತ್ತಾಗದೇ ಇರುವ ಹಾಗೆ ಕೆಲವು ಥ್ರಿಪ್ಸ್ ಮತ್ತೆ ವೈಟ್ ಫ್ಲೈ ಇವು ಕೂಡ ಸಸಿ ಮಡಿಯಲ್ಲಿ ವೈರಸ್ ರೋಗಗಳನ್ನ ಹರಡುವ ಸಾಧ್ಯತೆ ಇರುತ್ತೆ. ಸೊ ಇದಕ್ಕೆ ಸಸಿ ಮಾಡುವಂತವನು ನರ್ಸರಿ ಮ್ಯಾನ್ ಖಂಡಿತವಾಗಿಯೂ ಈ ರಸ ಹೀರುವ ಕೀಟಗಳಾದ ಥ್ರಿಪ್ಸ್ ಮತ್ತೆ ವೈಟ್ ಫ್ಲೈ ನ ಕಂಟ್ರೋಲ್ ಮಾಡ್ಲಿಕ್ಕೆ ಇಮಿಡಾಕ್ಲೋಪೈಡ್ ಇಂಥವನ್ನ ನರ್ಸರಿ ಸ್ಟೇಜ್ ಅಲ್ಲಿ ಅವನು ಸ್ಪ್ರೇ ಮಾಡೋದ್ರಿಂದ ವೈರಸ್ ರೋಗ ಹರಡುವಂತದ್ದು ಬಹಳಷ್ಟು ಕಡಿಮೆ ಆಗ್ತದೆ, ರೈತನಿಗೆ ಇದಕ್ಕಿಂತ ಮುಂದೆ ಲಾಭ ಸಿಗುತ್ತೆ. ಸೊ ಈ ರೀತಿ ಯಾರು ಗುಣಮಟ್ಟದಲ್ಲಿ ನರ್ಸರಿಯನ್ನ ತಯಾರು ಮಾಡ್ತಾರೋ ಅಂತಹ ನರ್ಸರಿ ಮನೆಗಳ ಹತ್ರ ರೈತರು ಸಸಿಗಳನ್ನ ತಗೊಂಡು ಬರಬೇಕು ಅಂತ ಹೇಳುವುದಂತ ನಮ್ಮದೊಂದು ಸೂಚನೆ. ಕೃಷಿ ಎಂದರೆ ಬರಿ ಕೃಷಿಯಲ್ಲ, ಕೃಷಿ ಸಂಸ್ಕೃತಿಯಾಗುತ್ತು. ಪೊರೆಯುತ್ತಿದ್ದ ದಿನ ದಿನವೂ ಅನ್ನಾಹಾರಗಳ ಕೊಟ್ಟು. ಕೃಷಿ ವಾಣಿ, ವೈಜ್ಞಾನಿಕ ಬೇಸಾಯ ವಿಧಾನಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆಯ ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಹಂಗಾಮಿಗೆ ಅನುಸಾರವಾಗಿ ವಿವಿಧ ಬೆಳೆಗಳ ವೈಜ್ಞಾನಿಕ ಬೇಸಾಯ ವಿಧಾನಗಳನ್ನು ಕುರಿತಂತೆ ಅನುಭವಿ ವಿಜ್ಞಾನಿಗಳೊಂದಿಗೆ ಸಂವಾದ, ನೇರ ಫೋನಿಂಗ್ ಕಾರ್ಯಕ್ರಮ, ಕೃಷಿ ರಸಪ್ರಶ್ನೆ ಕಾರ್ಯಕ್ರಮಗಳು, ಈ ಸರಣಿಯ ವಿಶೇಷ ಆಲಿಸಿ ಅನುಸರಿಸಿ ಪ್ರತಿಕ್ರಿಯಿಸಿ. ಪ್ರತಿ ಬುಧವಾರ ಸಂಜೆಯ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತಿದೆ ವೈಜ್ಞಾನಿಕ ಬೇಸಾಯ ವಿಧಾನಗಳನ್ನ ಕುರಿತ ಬಾನುಲಿ ಸರಣಿ. ಕೃಷಿ ವಾಣಿ, ಕೃಷಿ ವಾಣಿ, ಕೃಷಿ ವಾಣಿ, ಕೃಷಿ ವಾಣಿ, ಕೃಷಿ ವಾಣಿ, ಕೃಷಿ ವಾಣಿ. ಬೆಳಗ್ಗೆ ವಿಷವಿಕ್ಕದ ಇಳೆ ಬೆಳಗ್ಗೆ, ವಿಷವಿಕ್ಕದ ಇಳೆ ಬೆಳಗ್ಗೆ. ಈಗ ದೃಢವಾದ ಸಸಿಗಳನ್ನ ಆಯ್ಕೆ ಮಾಡಿದ ಮೇಲೆ ಯಾವ್ಯಾವ ತರಕಾರಿಗಳನ್ನ ನಾವು ಬೆಳೆಸಬೇಕು ಅಂತ ಒಂದು ಸೀಸನ್ ಗೆ ಸರಿಯಾಗಿ ತರಕಾರಿಗಳನ್ನ ನಾವು ಆಯ್ಕೆ ಮಾಡೋದು ಬಹಳ ಒಳ್ಳೇದು. ಇನ್ನೊಂದು ನಾವು ಮಾರುಕಟ್ಟೆ ಸಮೀಕ್ಷಣೆ ಅಥವಾ ಮಾರುಕಟ್ಟೆ ಆಧಾರದಲ್ಲಿ ಯಾವ ಟೈಮ್ನಲ್ಲಿ ನಾವು ತರಕಾರಿಗಳನ್ನ ಶುರು ಮಾಡಬೇಕು ಎನ್ನುವಂಥದ್ದು ರೈತರು ಗಮನಿಸಬೇಕಾದಂತ ಕೆಲವು ಅಂಶ. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಟೊಮ್ಯಾಟೊ ನಮ್ಮ ಸುತ್ತಮುತ್ತ ಬೆಂಗಳೂರಿನ ಸುತ್ತಮುತ್ತ ಅಥವಾ ಮೈಸೂರು ಹಾಸನ ಅಂತ ಜಾಗದಲ್ಲಿ ಬೇಸಿಗೆಯಲ್ಲಿ ಟೊಮ್ಯಾಟೊ ಹಾಕುವಂಥದ್ದು ಬಹಳ ಒಂದು ಸಾಮಾನ್ಯವಾಗಿದೆ. ಯಾಕಂತ ಹೇಳಿದ್ರೆ ಪ್ರತಿ ಸಲ ಕೂಡ ಜೂನ್ ಜುಲೈ ಆಗಸ್ಟ್ ಅಲ್ಲಿ ಟೊಮ್ಯಾಟೊಕ್ಕೆ ರೇಟ್ ಆಗುತ್ತೆ ಅಂತ ಒಂದು ಅಂಶ. ಅಂದ್ರೆ ನಮ್ಮ ದೇಶದಲ್ಲಿ ಬಹಳಷ್ಟು ಕಡೆಯಲ್ಲಿ ಮಳೆ ಜಾಸ್ತಿ ಜೂನ್ ಜುಲೈಯಲ್ಲಿ ಬೀಳೋದ್ರಿಂದ ಟೊಮ್ಯಾಟೊ ಬೆಳೆ ಪ್ರದೇಶದಲ್ಲಿ ಅಲ್ಲಿ ಟೊಮ್ಯಾಟೊ ಬೆಳೆ ಸಾಮಾನ್ಯವಾಗಿ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಿಂದ ಬಹಳಷ್ಟು ಟೊಮ್ಯಾಟೊ ರಫ್ತಾಗುತ್ತೆ. ಸೊ ಅವಾಗ ಬೆಲೆ ಕೂಡ ಸಿಗೋ ಜಾಸ್ತಿ, ಬಹಳಷ್ಟು ಜನರು ಹಾಕ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸುಮಾರಷ್ಟು ಈ ತರದ ಒಂದು ಸಂದರ್ಭ ಕಾಣ್ತಾ ಇಲ್ಲ, ಕಾರಣಗಳು ಬೇರೆ ಬೇರೆ ಇರಬಹುದು. ಸೊ ಆದ್ರೂ ಟೊಮ್ಯಾಟೊ ಬೆಳೆದಲ್ಲಿ ಅಂದ್ರೆ 1 ಎಕರೆಯಲ್ಲಿ 50 ಲಕ್ಷ ಲಾಭ ಸಾಮಾನ್ಯವಾಗಿ ಮಾಡ್ತಾ ಇರುವಂತದ್ದು ಇವತ್ತು ಕಾಣ್ತಾ ಇಲ್ಲ ಅಷ್ಟೆಲ್ಲ. ಈ ಸಂದರ್ಭದಲ್ಲಿ ಅಷ್ಟು ಬೆಲೆ ಹೋಗದೆ ಇರೋದಕ್ಕೆ ಕಾರಣ ಅಥವಾ ಬೆಲೆ ಹೋದ್ರೂ 1 ವಾರ 15 ದಿವಸವರೆಗೆ ಮಾತ್ರ ಇರ್ತದೆ ಅಷ್ಟೇ. ಈ ದಿವಸದಿಂದ ಲಾಭವರೆಗೂ ಕಡಿಮೆ ಆಗಿದೆ. ಆದರೂ ಒಂದು ಹೆಚ್ಚಿನ ಲಾಭವನ್ನು ತಂದುಕೊಡುವಂತಹ ಬೆಳೆಗಳಲ್ಲಿ ಟೊಮ್ಯಾಟೊ ಒಂದು ಅಂತ ಹೇಳಲಿಕ್ಕೆ ಏನು ತೊಂದರೆ ಇಲ್ಲ. ಈ ತರ ಬೆಳೆಗಳನ್ನು ನಾವು ಆಯ್ಕೆ ಮಾಡಿ ಆದ್ಮೇಲೆ ಬೆಳೆಗಳನ್ನ ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ಅಂತರದಲ್ಲಿ ನಾಟಿ ಮಾಡಬೇಕಾಗ್ತದೆ. ಉದಾಹರಣೆಗೆ ನಾವು ಈಗ ಟೊಮ್ಯಾಟೊ ಬೆಳೆಗೆ ಬಂದ್ರೆ ಅಂತರ ಏನ್ ಕೊಡಬೇಕು ಅಂತ ಹೇಳುವಂಥದ್ದು. ಹೈಬ್ರಿಡ್ ಬೆಳೆಗಳು ಬಂದಾಗ ಅರ್ಥ ರಕ್ಷಕ ಅಂತ ಹೇಳುವಂತ ಟೊಮ್ಯಾಟೊ ಇರಬಹುದು, ಅರ್ಥ ಸಾಮ್ರಾಟ ಅಂತ ಹೇಳುವ ಟೊಮ್ಯಾಟೊ, ಈ ಹೈಬ್ರಿಡ್ ಬೀಜಗಳು ಇದನ್ನ ಸೀಡ್ಸ್ ಅಂತ ಹೇಳ್ತಾರೆ ಗ್ರಾಮ್ಯ ಭಾಷೆಯಲ್ಲಿ. ಅಂತ ತಳಿಗಳನ್ನು ನಾವು ಹಾಕುವಾಗ ಕಡಿಮೆ ಅಂದ್ರೂ 1-4 ಇಂಚ್ ಅಂತರ ಸಾಲಿಂದ ಸಾಲಿ ಕೊಡಬೇಕಾಗುತ್ತೆ. ಗಿಡದಿಂದ ಗಿಡಕ್ಕೆ 2-2.5 ಅಡಿ ಅಂತರ ಕೊಡಬೇಕಾಗುತ್ತೆ. ಅಂದ್ರೆ ಈ ಟೊಮ್ಯಾಟೊವನ್ನ ಸಾಮಾನ್ಯವಾಗಿ 4,500 ಗಿಡಗಳು ಪ್ರತಿ ಎಕರೆಗೆ ಬರುವ ಹಾಗೆ ನಾವು ನಾಟಿ ಮಾಡುತ್ತೇವೆ. ಕೆಲವು ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಅಂದ್ರೆ ಮಳೆ ಹೋದ ತಕ್ಷಣ ಆಗಸ್ಟ್ ತಿಂಗಳಲ್ಲಿ ಬರೋ ತಿಂಗಳಲ್ಲಿ ನಾಟಿ ಮಾಡಿದ್ರೆ ಜಾಸ್ತಿ ಮಳೆನೇ ಇಲ್ಲ, ಆಕಡೆ ಜಾಸ್ತಿ ಟೆಂಪರೇಚರ್ ಇಲ್ಲ, ಬೆಳೆ ಬಹಳ ಸಮೃದ್ಧವಾಗಿ ಬೆಳೀತದೆ. ಆವಾಗ 5-3 ಅಡಿ ಹಾಕಿದ್ರೂ ನಡೀತದೆ. ಅದಕ್ಕೆ 13,000 ಗಿಡ ಹಾಕಿದ್ರು ಕೂಡ ಉತ್ತಮವಾದಂತಹ ಇಳುವರಿಯನ್ನ ನಾವು ಈ ಪ್ರಮಾಣದಲ್ಲಿ ಪಡೆಯಬಹುದು. ಇದೇ ರೀತಿ ಬೇರೆ ಬೇರೆ ಬೆಳೆಗಳಿಗೆ ಅನುಗುಣವಾಗಿ ಅಂತರಗಳು ಹೆಚ್ಚು ಕಮ್ಮಿ ಇರ್ತವೆ. ಈ ತರ ನಾಟಿ ಮಾಡಿದ್ಮೇಲೆ ಅಂತರ ಬೇಸಾಯ ಬರ್ತದೆ. ನಾಟಿ ಮಾಡುವ ಮೊದಲು ಇನ್ನು ಮುಖ್ಯವಾಗಿ ನಾವು ಹೇಳಬೇಕಾಗಿತ್ತು ಅಂತ ಹೇಳಿದ್ರೆ ಭೂಮಿ ಸಿದ್ಧತೆ ಸಮಯದಲ್ಲಿ ಉತ್ತಮವಾಗಿ ಕಳೆದಂತಹ ಗೊಬ್ಬರ ಸಾಮಾನ್ಯ 1 ಎಕರೆಗೆ 10 ಟನ್ನಷ್ಟು ದನದ ಗೊಬ್ಬರ ಅಥವಾ ಕುತ್ತಿಗೆ ಗೊಬ್ಬರವನ್ನ ನಾವು ಹಾಕ್ಬೇಕಾಗುತ್ತೆ. ಕುತ್ತಿಗೆ ಗೊಬ್ಬರ ನಾವು ಹಾಕ್ತಾ ಹೋದ್ರೆ ಭೂಮಿ ಎಷ್ಟೇ ವರ್ಷ ನಾವು ಬೆಳೆ ತೆಗೆದ್ರು ಭೂಮಿ ಒಂದು ಬಂಜರಾಗುವಂತ ಒಂದು ಸಾಧ್ಯತೆ ಕಮ್ಮಿ. ಅಂದ್ರೆ ಒಂದು ಸಮಗ್ರ ಪೋಷಕಾಂಶ ನಿರ್ವಹಣೆ ಅಂತ ಹೇಳುವಂಥದ್ದು ಬಹಳ ಮುಖ್ಯ. ಈ ಸಮಗ್ರ ಪೋಷಕಾಂಶ ನಿರ್ವಹಣೆಯಲ್ಲಿ ಮುಖ್ಯವಾಗಿ ಒಂದು ನಾವು ಭೂಮಿ ನಾಟಿ ಮಾಡುವ ಒಂದು 15-3 ವಾರ ಮೊದಲು ಚೆನ್ನಾಗಿ ಕೊಳೆತಂತಹ ಕುಟ್ಟಿಗೆ ಗೊಬ್ಬರನ್ನ ಹಾಕೋದು, ಎಕರೆಗೆ ಒಂದು 10 ಟನ್ ಅಷ್ಟು ಇದನ್ನ ನಾವು ಮಾಡ್ಕೋಬೇಕಾಗುತ್ತೆ. ಆಮೇಲೆ ದಾಟಿಗಿಂತ ಮೊದಲು ಒಂದು ಏನು ಶಿಫಾರಸು ಮಾಡಿದ ರಸಗೊಬ್ಬರ ಇದೆ ಅದರಲ್ಲಿ 1/3 ಭಾಗದಷ್ಟು ನಾವು ನಾಟಿಗೆ ಮೊದಲು ಅದನ್ನ ಭೂಮಿಗೆ ಸೇರಿಸಬೇಕು. ಉಳಿದ 1/3 ಭಾಗ ನಾಟಿ ಮಾಡಿ 1 ತಿಂಗಳ ನಂತರ ಹಾಗೂ ಮತ್ತೆ ಉಳಿದ 1/3 ಭಾಗವನ್ನು ನಾಟಿ ಮಾಡಿ 2 ತಿಂಗಳ ನಂತರ, ಈ ತರ 3 ಕಂತುಗಳಲ್ಲಿ ನಾವು ಸಾಮಾನ್ಯ ಪದ್ಧತಿಯಲ್ಲಿ ತರಕಾರಿಯನ್ನು ಬೆಳೆಸುವಾಗ ಕೊಡಬೇಕಾಗುತ್ತೆ. ಈಗ ಬಹಳಷ್ಟು ಜನರು ಡ್ರಿಪ್ ಮತ್ತೆ ಮಲ್ಚಿಂಗ್ ಗೇರುಮಡಿ ಪದ್ಧತಿಯಲ್ಲಿ ಬೆಳೆಸುವ ಸಂದರ್ಭದಲ್ಲಿ ಈ ಒಂದು ಪ್ರಶ್ನೆ ಜಾಸ್ತಿ ಉದ್ಭವ ಆಗುದಿಲ್ಲ. ಯಾಕಂತ ಹೇಳಿದ್ರೆ ರಸ ನೀರು ಆದ ಮುಖಾಂತರ ನಾವು ಗೊಬ್ಬರವನ್ನು ಕೊಡುವಂತಹ ಒಂದು ಪರಿಸ್ಥಿತಿ ಜಾಸ್ತಿ ಇದೆ. ಆವಾಗ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಶಿಫಾರಸು ಮಾಡಿದ ಒಂದು 20-25% ರಸಗೊಬ್ಬರವನ್ನು ಮಾತ್ರ ನಾವು ನಾಟಿ ಮಾಡುವ ಮೊದಲು ಭೂಮಿಗೆ ಸೇರಿಸಬೇಕು. ಉಳಿದ 75% ಶಿಫಾರಸು ಮಾಡಿದ ಪ್ರಮಾಣದ ಗೊಬ್ಬರವನ್ನ ನಾವು ಹನಿ ನೀರಾವರಿ ಮುಖಾಂತರ ನಾಟಿ ಮಾಡಿ 3 ವಾರಗಳ ನಂತರ ನಾವು ಕೊಡಬೇಕಾಗುತ್ತೆ. ಸೊ ಈ ರೀತಿ ಸಮಗ್ರ ಪೋಷಕಾಂಶ ನಿರ್ವಹಣೆಯಲ್ಲಿ ಮೊದಲನೇದಾಗಿ ಕೊಟ್ಟಿಗೆ ಗೊಬ್ಬರ, ಎರಡನೇದಾಗಿ ಜೈವಿಕ ಗೊಬ್ಬರ. ಜೈವಿಕ ಗೊಬ್ಬರ ವಿಷಯಕ್ಕೆ ಬಂದಾಗ ನಮ್ಮ ಸಂಸ್ಥೆಯಲ್ಲಿ ಅರ್ಕ ಮೈಕ್ರೋಬಿಯಲ್ ಕನ್ಸೋರ್ಷಿಯಂ AMC ಅಂತ ಹೇಳ್ಕೊಂಡು, ಅಂದ್ರೆ ಇದು 3 ಸೂಕ್ಷ್ಮಜೀವಿಗಳ ಒಂದು ಸಹಯೋಗದಿಂದ ಮಾಡಿದಂತಹ ಒಂದು ಜೈವಿಕ ಗೊಬ್ಬರ. ಇದನ್ನ ಎಕ್ಸ್ರೆಗೆ ಒಂದು 5 KG ನಾವು ನಾಟಿ ಮಾಡುವ ಹಂತದಲ್ಲಿ ಮಾಡಬೇಕಾಗುತ್ತೆ. ನಾಟಿ ಮಾಡಿ 10-12 ದಿವಸ ಆದ್ಮೇಲೆ ಈ ಅರ್ಕ ಮೈಕ್ರೋಬಿಯಲ್ ಕನ್ಸರ್ವೇಷನ್ ನ ನೀರಿನಲ್ಲಿ ಬೆರೆಸಿ ಪ್ರತಿ ಗಿಡದ ಬುಡಕ್ಕೆ ಒಂದು 20 ml ಅಷ್ಟು ಹಾಕೋದ್ರಿಂದ ಬೇರುಗಳು ಈ ಸೂಕ್ಷ್ಮ ಜೀವಿಗಳ ಸಹಯೋಗದೊಂದಿಗೆ ಗಿಡಗಳಿಗೆ ಬಲ ಕೊಡ್ತದೆ. ಅದೇ ರೀತಿ ಪೋಷಕಾಂಶಗಳ ಒಂದು ಸ್ಥಿರತೆಗೂ ಕೂಡ ಇದು ಸಹಾಯ ಆಗ್ತದೆ, ನೈಟ್ರೋಜನ್ ಇಂತ ಪೋಷಕಾಂಶಗಳ ಸ್ಥಿರತೆಗೆ. ಸೊ ಸಮಗ್ರ ಪೋಷಕಾಂಶದಲ್ಲಿ ಎರಡನೇ ಅಂಶ ಈ ತರ ಜೈವಿಕ ಗೊಬ್ಬರಗಳು ಹಾಗೂ ಕೊಟ್ಟಿಗೆ ಗೊಬ್ಬರವನ್ನು ಕೊಡುವಾಗ ಕೂಡ ನಾವು 1 ಟನ್ಗೆ 1 KG ಜೈವಿಕ ಗೊಬ್ಬರವನ್ನ ಬೆರೆಸಿ ಒಂದು 15 ಕೊಂಡು ಕೊಡೋದ್ರಿಂದ ಅಲ್ಲಿ ಕೂಡ ವೃದ್ಧಿ ಮಾಡಲಿಕ್ಕೆ ಜಾಸ್ತಿ ಆಗುತ್ತೆ, ಈ ಸೂಕ್ಷ್ಮ ಜೀವಿಗಳ ಸಂಖ್ಯೆ ವೃದ್ಧಿ ಆಗುತ್ತೆ. ಆಗಿದೆ ಎತ್ತು ರೈತನ ಸಂಪತ್ತು, ಆಗಿದೆ ಎತ್ತು ರೈತನ ಸಂಪತ್ತು ಎತ್ತುಗಳೇ. ಎತ್ತುಗಳ ಸಾಕಾಣಿಕೆ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಸಂಜೆಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಅನುಭವಿ ಪಶುವೈದ್ಯರ ಮಾರ್ಗದರ್ಶನ, ನುರಿತ ರೈತರ ಅನುಭವದ ಮಾತು, ನೇರ ಫೋನಿನ್ ಕಾರ್ಯಕ್ರಮ, ಆಸಕ್ತರಿಗೆ ವಿಶೇಷ ತರಬೇತಿಯ ಆಯೋಜನೆ ಈ ಬಾನುಲಿ ಸರಣಿಯ ವಿಶೇಷ. ಕೇಳಿ ಕೇಳಿಸಿ ಎತ್ತುಗಳ ಭವ್ಯ ಪರಂಪರೆ ಉಳಿಸಿ ಪ್ರತಿ ಶುಕ್ರವಾರ ಸಂಜೆಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ನಿಮಗಾಗಿ ಮೂಡಿ ಬರುತ್ತಿದೆ ಎತ್ತುಗಳ ಸಾಕಾಣಿಕೆ ಕುರಿತ ಬಾನುಲಿ ಸರಣಿ ರೈತನ ಸಂಪತ್ತು. ಇನ್ನು 3ನೇದು ಬಂದ್ರೆ ನಾವು ಸಾಮಾನ್ಯವಾಗಿ ಈ ಬೇವಿನ ಹಿಂಡಿ ಅಂತ ಹೇಳ್ತೇವೆ. ಈ ಬೇವಿನ ಹಿಂಡಿ ಕೂಡ ಒಂದು ಎಕರೆಗೆ ಒಂದು 250 KG ಬೇವಿನ ಹಿಂಡಿ ಕೂಡ ನಾವು ನಾಟಿ ಮಾಡುವ ಹಂತದಲ್ಲಿ ಕೊಟ್ರೆ ಭೂಮಿಯ ಫಲವತ್ತತೆಗೆ ಹೆಲ್ಪ್ ಆಗುತ್ತದೆ. ಈ ಬೇವಿನ ಹಿಂಡಿ ನಾಟಿ ಮಾಡುವ ಮೊದಲು ನಾವು ಕೊಡುವಾಗ ಅದನ್ನು ಕೂಡ ಎನ್ರಿಚ್ ಮಾಡಿ ಕೊಡುದು, ಅಂದ್ರೆ ನಾವು ಸಂವರ್ಧಿಸಿ ಕೊಡುವಂತದ್ದು ಮಾಡಬೇಕಾಗುತ್ತೆ. ಯಾವ್ದ್ರಲ್ಲಿ ಸಂವರ್ಧಿಸಬೇಕು ಅಂತ ಹೇಳಿದ್ರೆ ಜೈವಿಕ ಗೊಬ್ಬರಗಳಾದಂತಹ ಟ್ರೈಕೋಡರ್ಮ ಸೂಡೋಮೋನಾಸ್ ಇದನ್ನ ಬೇವಿನ ಹಿಂಡಿ ಜೊತೆಗೆ ಮಿಶ್ರ ಮಾಡಿ ಒಂದು ವಾರ ಇಟ್ಟು ಸೇವಾಗೊಳಿಸಿ ಅದರಲ್ಲಿ ಜೈವಿಕ ಅಂಶಗಳು ಜಾಸ್ತಿ ಆದ್ಮೇಲೆ ಅದನ್ನು ಕೂಡ ನಾಟಿ ಮೊದಲು ನಾವು ಭೂಮಿ ಸಿದ್ಧತೆ ಮಾಡುವ ಟೈಮಲ್ಲಿ ಭೂಮಿಯ ಕೊನೆಯ ಹಂತದಲ್ಲಿ ಭೂಮಿ ಸಿದ್ಧತೆ ಮಾಡುವ ಇದನ್ನೆಲ್ಲ ಮಿಶ್ರ ಮಾಡಿ ನಾವು ಕೊಡೋದ್ರಿಂದ ಗಿಡಗಳು ನಾಟಿ ಮಾಡಿದ ತಕ್ಷಣ ಬಹಳಷ್ಟು ಚೆನ್ನಾಗಿ ಡೆವಲಪ್ ಆಗುತ್ತೆ. ಸಮಗ್ರ ಪೋಷಕಾಂಶ ನಿರ್ವಹಣೆಯಲ್ಲಿ ಇನ್ನೂ ಕೆಲವು ವಿಷಯಗಳು ನಾವು ಬರೋದಾದ್ರೆ ಒಂದು ಬೆಳೆ ಪರಿವರ್ತನೆ ಅಂತ ಬರುತ್ತೆ. ಏನಿದು ಬೆಳೆ ಪರಿವರ್ತನೆ? ನಾವು ಮೊದಲೇನು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಒಂದು ಟೊಮ್ಯಾಟೊ ಬೆಳೆದ್ರೆ ಆ ಟೊಮ್ಯಾಟೊ ಬೆಳೆದ ನಂತರ ಯಾವ್ದಾದ್ರು ಒಂದು ದ್ವಿದಳ ಧಾನ್ಯ ತರಕಾರಿಗಳು ಅಲಸಂದೆ ಕ್ಲಸ್ಟರ್ ಬೀನು ಇಟ್ಟಲ ಸಂದೆ ಇಂಥವನ್ನ ಅಥವಾ ಫ್ರೆಂಚ್ ಬೀನು ತಿಂಗಳವರೆಗೆ ಇಂಥವನ್ನೆಲ್ಲ ನಾವು ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಇದರಿಂದ ಮಣ್ಣಿನ ಪೋಷಕಾಂಶ ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ಮುಖ್ಯವಾಗಿ ಪೋಷಕಾಂಶಗಳಿಗಿಂತಲೂ ನಿಮಗೆ ಇನ್ನೂ ಹೆಚ್ಚಿನ ಲಾಭ ಏನು ಅಂತ ಹೇಳಿದ್ರೆ, ಈ ರೋಗ ರುಜಿನಗಳು ಮಣ್ಣಿಂದ ಬರುವಂತಹ ರೋಗಗಳು ಕೆಲವು, ಇದನ್ನ ಒಂದು ಹತೋಟಿ ಮಾಡಲಿ ಕೂಡ ಬೆಳೆ ಪರಿವರ್ತನೆ ಬಹಳ ಅನುಕೂಲ. ರೈತರು ಸಾಮಾನ್ಯವಾಗಿ ಟೊಮ್ಯಾಟೊ ಆಲೂಗಡ್ಡೆ ಇಂಥವೆಲ್ಲ ಹಾಕಿದ ಮೇಲೆ ಬಹಳ ಖಂಡಿತವಾಗಿ ಬೇರೆ ಯಾವ್ದಾದ್ರೂ ರಾಗಿ ಜೋಳ ಇಂತ ಒಂದು ಏಕದಳ ಧಾನ್ಯದ ಬೆಳೆಗಳನ್ನ ನಾವು ತಗೋಬೇಕು. ಇದರಿಂದಾಗಿ ರೋಗ ನಿಯಂತ್ರಣ ಹೆಲ್ಪ್ ಆಗುತ್ತೆ. ದ್ವಿದಳ ಧಾನ್ಯವನ್ನ ನಾವು ಪರಿವರ್ತನೆ ಮಾಡಿದ್ರೆ ಪೋಷಕಾಂಶಗಳ ನಿರ್ವಹಣೆಗೆ ಅನುಕೂಲ ಆಗುತ್ತೆ. ಸೊ ಈ ರೀತಿ ಬೆಳೆ ಪರಿವರ್ತನೆ ಒಂದು ಬಹಳ ಮುಖ್ಯ. ಆಮೇಲೆ ಇನ್ನೊಂದು ಹಸಿರೆಲೆ ಗೊಬ್ಬರ ಅಂತ ಹೇಳ್ತೇವೆ ನಾವು. ಈ ಹಸಿರೆಲೆ ಗೊಬ್ಬರನ ಕೂಡ ನಾವು ಉಪಯೋಗಿಸುವುದರಿಂದ ಸಮಗ್ರವಾಗಿ ಪೋಷಕಾಂಶಗಳನ್ನ ನಿರ್ವಹಿಸಿ ಮಾಡಬಹುದು. ಕೆಲವು ಸಂದರ್ಭದಲ್ಲಿ ನಿಮಗೆ ಈ ಬೆಳೆಗಳನ್ನ ತೆಗೆಯಲಿಕ್ಕೆ ಸಮಯ ಅಷ್ಟು ಸೂಕ್ತವಾಗಿಲ್ಲ ಅಂತ ಸಂದರ್ಭದಲ್ಲಿ ಮುಖ್ಯವಾದಂತಹ ಹಸಿರೆಲೆ ಗೊಬ್ಬರ ಅಂದ್ರೆ ಈ ಸೆಣಬು, ಡ್ಯಾಂಕ, ಅನ್ಹೆಂಪು ಇಂಥವುಗಳನ್ನೆಲ್ಲ ನಾವೊಂದು ಎರಡು ತಿಂಗಳ ಮಟ್ಟಿಗೆ ಅದನ್ನ ಭೂಮಿಯಲ್ಲಿ ಬೆಳೆಸಿ ಭೂಮಿಗೆ ಅದನ್ನ ಇನ್ಕಾರ್ಪೊರೇಟ್ ಮಾಡಿದ್ರೆ ಸುಮಾರು ಒಂದು 20-30 ಕೆಜಿ ಸಾರಜನಕ ನಾವು ಕೊಟ್ಟಂಗಾಗುತ್ತೆ. ಹಾಗೂ ಭೂಮಿಯಲ್ಲಿ ಸಾವಯವ ಇಂಗಾಲದ ಅಂಶ ಕೂಡ ಜಾಸ್ತಿ ಆಗುತ್ತೆ. ಭೂಮಿಯ ಹೆಚ್ಚಿನ ಫಲವತ್ತತೆ ಜಾಸ್ತಿ ಆಗಿ ಗಿಡಗಳಿಗೆ ಸಮಗ್ರವಾಗಿ ಸಮತೋಲನವಾಗಿ ಗೊಬ್ಬರ ಸಿಗೋದ್ರಿಂದ ಇದರಲ್ಲಿ ಮುಂದೆ ರೋಗ ರುಜಿನಗಳು, ಕೀಟಗಳ ಹಾವಳಿ ಕೂಡ ಕಡಿಮೆ ಆಗ್ತದೆ. ಮಣ್ಣಿನ ಆರೋಗ್ಯವನ್ನ ಕಾಪಾಡೋದ್ರಲ್ಲಿ ಈ ಸಮಗ್ರ ಪೋಷಕಾಂಶಗಳು ನಿರ್ವಹಣೆ ಬಹಳ ಮುಖ್ಯ. ಡಾಕ್ಟರ್ ಶಂಕರ್ ಹೆಬ್ಬಾರ್ ಅವರೇ, ಈಗ ಆರಂಭದಲ್ಲೇ ತಾವು ಹೇಳಿದ್ರಿ ಅಷ್ಟೇನು ಫಲವತ್ತತೆ ಇಲ್ಲದಂತಹ ಮಣ್ಣಲ್ಲೂ ಇವತ್ತು ತರಕಾರಿ ಬೆಳೆಯೋದಕ್ಕೆ ತಾಂತ್ರಿಕತೆ ಲಭ್ಯ ಇದೆ, ಅದು ಹನಿ ರಸಾವರಿ ಅಂತ ಹೇಳಿ, ಅದ್ರ ಬಗ್ಗೆ ಒಂಚೂರು. ಇಷ್ಟೆಲ್ಲ ನಾವು ಮಾಡಿದ ಮೇಲೆ, ಯಾಕಂದ್ರೆ ನಾವು ರಸಾವರಿ ಇದೆ, ಹೊಸ ತಂತ್ರಜ್ಞಾನ ಇದೆ ಅಂತ ಹೇಳ್ಕೊಂಡು ಎಲ್ಲೊಂದು ರಸಾವರಿ ಮಾಡುತ್ತೆ ಅಂತ ಹೋದ್ರೆ ನಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಇಲ್ಲದ್ರೆ ಮಾಡ್ಬೋದು. ನಾವು ಈಗ ಏನು ಫಲವತ್ತತೆ ಇಲ್ಲದ ಏನ್ ಹೇಳಿ, ನಾವು ಮರಳಲ್ಲೂ ಕೂಡ ನಾವು ಇವತ್ತು ಗಿಡ ಬೆಳೆಸುವಂತ ತಂತ್ರಜ್ಞಾನ ಇದೆ, ಸಾಯ್ಲೆಸ್ ಕಲ್ಟಿವೇಷನ್ ಅಂತ ಹೇಳ್ತೇವೆ. ಬರೀ ನೀರಲ್ಲಿ ಬೇಕಾದ್ರೆ ಬೆಳೆಸಬಹುದು, ಆದ್ರೆ ಅದಕ್ಕೆ ಎಷ್ಟು ಖರ್ಚಾಗುತ್ತೆ, ಅದ್ರಲ್ಲಿ ಎಷ್ಟು ಉತ್ಪತ್ತಿ ಅನ್ನೋದು ಬರ್ತದೆ, ಏನ್ ಲಾಭಾಂಶ ಬರುತ್ತೆ ಅಂತ ಹೇಳೋ ದೃಷ್ಟಿ ನೋಡುವಾಗ ನಾವು ಮಣ್ಣಿನಲ್ಲಿ ಬೆಳೆಸುವಂತಹ ಪದ್ಧತಿಯಲ್ಲಿ ಈ ತರ ಸಮಗ್ರ ಪೋಷಕಾಂಶಗಳು ನಾವೀಗ ಮೊದಲು ಏನ್ ಹೇಳಿದ್ದೇವೆ ಅದನ್ನೆಲ್ಲ ಮಾಡಿ ಅನಂತರ ರಸ ನೀರಾವರಿ ಪದ್ಧತಿಯನ್ನ ತಾವು ಏನ್ ಹೇಳಿದ್ರಿ ಅದನ್ನ ನಾವು ಅಳವಡಿಸ್ಬೇಕು. ಮುಖ್ಯವಾಗಿ ಈ ರಸ ನೀರಾವರಿ ಪದ್ಧತಿಯಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಾನು ಮೊದಲು ಹೇಳಿದಂಗೆ ಈಗ ಶಿಫಾರಸು ಮಾಡಿದ ಗೊಬ್ಬರ 100 ಕೆಜಿ ಅಂತ ಒಂದು ಬೆಳೆಗಿದ್ರೆ ಅದರಲ್ಲಿ ಒಂದು 25-25% ನಾವು ಮೂಲಭೂತವಾಗಿ ಸಾರಜನಕ, ರಂಜಕ, ಪೊಟ್ಯಾಶ್ ಅದನ್ನ ಯಾವ ರೂಪದಲ್ಲಿ ಅಮೋನಿಯಂ ಸಲ್ಫೇಟ್, ಸಿಂಗಲ್ ಸೂಪರ್ ಫಾಸ್ಫೇಟ್, ಯೂರೇಟ್ ಪೊಟ್ಯಾಶ್ ಈ ತರಲ್ಲಿ ನೀರಿನಲ್ಲಿ ಕರಗದಂತಹ ಗೊಬ್ಬರನ್ನ ಉಪಯೋಗಿಸಿಕೊಂಡು ನಾವು ಹಾಕ್ತೇವೆ. ಇದು ಯಾಕೆ ಮುಖ್ಯವಾಗಿ ನಾವು ಅದನ್ನ ಹಾಕ್ತೇವೆ ಅಂತ ಹೇಳಿದ್ರೆ, ಒಂದು ನಮ್ಗೆ ಪೋಷಕಾಂಶಗಳ ನಿರ್ವಹಣೆಗೆ ತಾಗುವಂತಹ ಖರ್ಚನ್ನು ಕಡಿಮೆ ಮಾಡಲಿಕ್ಕೆ. ನೀರಿನಲ್ಲಿ ಕರಗುವಂತಹ ಗೊಬ್ಬರಗಳ ಬೆಲೆ ತುಂಬಾ ಜಾಸ್ತಿ, 3 ಪಟ್ಟು ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ಸಿಗುವಂತಹ ಗೊಬ್ಬರಗಳ ಬೆಲೆ ಸಾಮಾನ್ಯ 1 ಕೆಜಿಗೆ 5-12 ರೂಪಾಯಿ, 12 ರೂಪಾಯಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು 20 ರೂಪಾಯಿ ವರೆಗೆ ಇರ್ಬೋದು. ಆದ್ರೆ ನೀರಿನಲ್ಲಿ ಕರಗುವಂತಹ ಗೊಬ್ಬರಗಳ ಬೆಲೆ 100 ರೂಪಾಯಿ, ಸರಿ ಸಾಮಾನ್ಯ 100 ರೂಪಾಯಿ. ಅದರಿಂದ ಇನ್ನೊಂದು ಕಡಿಮೆ ಮಾಡ್ಲಿಕ್ಕೋಸ್ಕರ 25% ನಾವು ಭೂಮಿಗೆ ಮೊದಲೇ ಕೊಡ್ಬೋದು. ಉಳಿದ 25% ನಾವು ಯಾವಾಗ ಕೊಡಬೇಕು ಅಂತ ಹೇಳಿ ಇದನ್ನ ನಾವು ಗಿಡ ನಾಟಿ ಮಾಡಿ ಒಂದು 3 ವಾರದ ನಂತರ ಪೋಷಕಾಂಶಗಳನ್ನ ನೀರಿನಲ್ಲಿ ಕರಗಿಸಿ ಕೊಡಬೇಕಾಗುತ್ತೆ. ಇದಕ್ಕೆ ವಿಶೇಷವಾದಂತಹ ನೀರಿನಲ್ಲಿ ಕರಗುವಂತಹ ರಸಗೊಬ್ಬರ ಸಿಗ್ತದೆ. ಇದನ್ನ 19L ಅಂತ ಹೇಳ್ತಾರೆ, ಪೊಟ್ಯಾಸಿಯಂ ನೈಟ್ರೇಟ್ ಅಂತ ಹೇಳ್ತಾರೆ, ಮೋನೋ ಪೊಟ್ಯಾಸಿಯಂ ಫಾಸ್ಫೇಟ್ ಅಂತ ಹೇಳ್ತಾರೆ, ಆಮೇಲೆ ಮೋನೋ ಅಮೋನಿಯಂ ಫಾಸ್ಫೇಟ್ ಅಂತ ಹೇಳಿ ಇದು ಸಾಮಾನ್ಯವಾಗಿ ಸಿಗುವಂತಹ ನೀರಿನಲ್ಲಿ ಕರಗುವಂತಹ ರಸಗೊಬ್ಬರಗಳು. ಏನಿದು ನೀರಿನಲ್ಲಿ ಕರಗುವಂತಹ ರಸಗೊಬ್ಬರ, ಇದನ್ನು ಯಾಕೆ ನಾವು ಇಷ್ಟು 3 ಪಟ್ಟು ದುಡ್ಡು ಕೊಟ್ಟು ನಾವು ತಗೊಂಡು ಯಾಕೆ ನಾವು ರಸಾಯನವಾಗಿ ಉಪಯೋಗಿಸಬೇಕು, ಯಾಕೆ ನಮಗೆ ಮಾಮೂಲಿ ಸಿಗುವಂತಹ ರಸಗೊಬ್ಬರನ ಯೂಸ್ ಮಾಡಬಾರದು ಅಂತ ಹೇಳಿದ್ರೆ, ಇದು ಸಂಪೂರ್ಣವಾಗಿ ಹೆಸರು ಹೇಳುವಾಗಿ ಸಂಪೂರ್ಣವಾಗಿ ನೀರಿನಲ್ಲಿ ಕರಗುತ್ತೆ. ನೀರಿನಲ್ಲಿ ಕರಗದಂತ ಅಂಶಗಳು ಇದರಲ್ಲಿ ಇರೋದಿಲ್ಲ. ನಾವು ಕೊಡುವಂತ ಉದಾಹರಣೆ ಸೂಪರ್ ಫಾಸ್ಫೇಟ್ ಇರ್ಬೋದು ಅಥವಾ ಇನ್ನ ಯಾವ್ದಾದ್ರು ಇರ್ಬೋದು, ಯಾವ್ದು ನಮ್ಮ ನ್ಯೂರೇಟ್ ಆಫ್ ಪೊಟ್ಯಾಶ್ ಸಾಮಾನ್ಯವಾಗಿ 20 ರೂಪಾಯಿ ಇರುವಂತಹ ನ್ಯೂರೇಟ್ ಆಫ್ ಪೊಟ್ಯಾಶ್ ನಾವು ತಗೊಂಡಾಗ ಅದರಲ್ಲಿ ನೀರಿನಲ್ಲಿ ಕರಗದಂತಹ ಕೆಲವು ಪಿಲ್ಲರ್ ಮೆಟೀರಿಯಲ್ ಇರ್ತವೆ. ಇದು ನಮ್ಮ ನೀರಿನ ಹನಿಗೊಳಗಳನ್ನ ಕಟ್ಕೊಳ್ತದೆ, ಡ್ರಿಪ್ ಇರಿಗೇಷನ್ ಪೈಪ್ ಹಾಳಾಗುತ್ತೆ. ನಾವೊಂದು ಪೈಪ್ ನ ಡ್ರಿಪ್ ಇರಿಗೇಷನ್ ಪೈಪ್ ತಗೊಂಡ್ರೆ ಸಾಮಾನ್ಯವಾಗಿ ಒಂದು 10 ವರ್ಷ ಬರಬೇಕು ಅಂತ ನಮ್ದೊಂದು ಉದ್ದೇಶ. ಮೊದಲೆಲ್ಲ ನಾವು 20 ವರ್ಷ ಹಿಂದೆ ಡ್ರಿಪ್ ಇರಿಗೇಷನ್ ಮಾತಾಡುವಾಗ ಹೇಳ್ತಾ ಇದ್ವಿ, ಕಾಸ್ಟ್ ಎಲ್ಲ ಖರ್ಚು ಮಾಡುವಾಗ 10 ವರ್ಷಕ್ಕೆ ಇಷ್ಟು ಕಾಸ್ಟ್, ನಾವು ಬೆಳಗ್ಗೆ ಇಷ್ಟು ಬರ್ತದೆ 500 ರೂಪಾಯಿ 600 ರೂಪಾಯಿ ಲೆಕ್ಕ ಹಾಕ್ತೀವಿ ನಾವು. ಆದ್ರೆ ಇವತ್ತಿನ ದಿವಸ ಏನಾಗಿದೆ ಅಂತ ಹೇಳಿದ್ರೆ, ಅದರ ನಿರ್ವಹಣೆ ತೊಂದರೆಯಾಗಿ ಅಥವಾ ಕೆಲವು ಈ ಮಿಶ್ರಣಗಳನ್ನು ಎಲ್ಲ ಡ್ರಿಪ್ ಅಲ್ಲಿ ಬಿಡ್ಬೋದು ಅಂತ ಹೇಳಿ ಇವತ್ತು ಬರುವಂತ ಎಲ್ಲಾ ಅಂಶನೂ ಡ್ರಿಪ್ ಅಲ್ಲಿ ಬಿಡೋದು ಅಂತ ಹೇಳ್ತಾರೆ. ಆತರ ಡ್ರಿಪ್ ಅಲ್ಲಿ ಬಿಟ್ಟಾಗ ಹನಿ ಕೊಳವೆಗಳ ಆ ಒಂದು ರಂಧ್ರಗಳು ಕಟ್ಕೊಂಡು ನಮಗೆ ಹಾಜಿ ಕೊಳವೆಗಳು 1 ಎಕರೆಗೆ 40-50 ರೂಪಾಯಿ ಖರ್ಚು ಬೀಳುತ್ತೆ ಹೆಚ್ಚು ಕಮ್ಮಿ ಹನಿ ಕೊಳವೆಗಳನ್ನ ಅಳವಡಿಸಲಿಕ್ಕೆ, ಅದು ಉಪಯೋಗ ಇಲ್ಲದಾಗುತ್ತೆ. ಇಂತಹ ಒಂದು ಪರಿಸ್ಥಿತಿ ನಾವು ತಪ್ಪಿಸಬೇಕಾದ್ರೆ ಸಂಪೂರ್ಣವಾಗಿ ನೀರಿನಲ್ಲಿ ಕರಗುವಂತಹ ರಸಗೊಬ್ಬರಗಳನ್ನ ನಾವು ಉಪಯೋಗ ಮಾಡಬೇಕಾಗುತ್ತೆ. ಸೊ ಈ ರೀತಿ ನಾವು ಎಲ್ಲ ಒಂದು ಬೇಸಾಯ ಕ್ರಮಗಳನ್ನ ನಾವು ಫಾಲೋ ಮಾಡೋದ್ರಿಂದ ನಮಗೆ ಅತ್ಯುತ್ತಮ ಉದಾಹರಣೆ. ಉದಾಹರಣೆ ಏನಂತ ಹೇಳಿದ್ರೆ ನಾವು ಈ ಸುಧಾರಿತ ಪದ್ಧತಿ ಅಂತ ಹೇಳ್ಬೇಕು. ನಾವು ಇವತ್ತು ಏನು ಈ ಹನಿ ನೀರಾವರಿ ಮತ್ತೆ ರಸ ನೀರಾವರಿ ಮತ್ತೆ ಮಲ್ಟಿಂಗ್ ಸಿಸ್ಟಮ್, ಏರುಮಡಿ ಸಿಸ್ಟಮ್, ಸಸಿ ಮಡಿಯಿಂದ ನಾವು ಸಸಿ ತಂದು ಮಾಡುವಂತದ್ದು, ಈ ಎಲ್ಲ ಸಿಸ್ಟಮ್ಗಳನ್ನ ನಾವು ಇವತ್ತು ನಿಖರ ಬೇಸಾಯ ಪದ್ಧತಿ ಅಂತ ಕೂಡ ಕರಿಬಹುದು. ಅದನ್ನೆಲ್ಲ ಅಳವಡಿಸೋದ್ರಿಂದ ಖಂಡಿತವಾಗಿ ನಮಗೆ ಎರಡು ಪಟ್ಟು ಇಳುವರಿಯನ್ನು ನಾವು ಪಡಿಬಹುದು. ಏನ್ ನಾವು ಮೊದಲು ತೆಗೆದಿದ್ದೇವೆ ಅಂತ ಹೇಳಿ ಇವತ್ತಿನ ಸಂಭಾಷಣೆ. ನೀನಾದಿಗಾದೆಯೋ ಎಲೆ ಮಾನವ, ಹದಿ ಹದಿ ಬೋಬು ನಾನು ಜನಪದ ಪಶುವೈದ್ಯ. ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದಿನ ಪ್ರಾಮುಖ್ಯತೆ ಕುರಿತು ವಿಶೇಷ ಬಾನುಲಿ ಸರಣಿ ಕಾರ್ಯಕ್ರಮ ಪ್ರತಿ ಶನಿವಾರ ಸಂಜೆಯ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ವಿವಿಧ ಜಾನುವಾರು ಸಮಸ್ಯೆಗಳಿಗೆ ಮನೆಯಲ್ಲೇ ತಯಾರಿಸಬಹುದಾದ ಔಷಧಗಳ ಬಗ್ಗೆ ತಜ್ಞ ವೈದ್ಯರಿಂದ ವಿವರವಾದ ಮಾಹಿತಿ. ಜನಪದ ಪಶುವೈದ್ಯ. ಇದು ಇಂದಿನ ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ ಈಗ ವೇಳೆ 7:34 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.